ಶೀಘ್ರದಲ್ಲೇ ತಾರ್ಕಿಕ ಪರಿಹಾರ, ಸಚಿವ ಶಿವರಾಮ್ ಹೆಬ್ಬಾರ್. ಇಂದು ವಿಶ್ವ ಮೂಲ ವ್ಯಾಧಿ ದಿನ, ರೋಗಿಗಳಲ್ಲಿ ಜಾಗೃತಿ ಮೂಡಿಸಲು ಸಚಿವ ಡಾ ಕೆ ಸುಧಾಕರ್ ಕರೆ. ಕಪ್ಪತಗುಡ್ಡ ಸಂರಕ್ಷಣೆಗಾಗಿ ರೋಹನ್ ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸ್ವಯಂ 100.6. ಈಗ ವೇಳೆ 6:51. ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತಭಾಗ್ಯ ಯೋಜನೆ. ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತಭಾಗ್ಯ ಯೋಜನೆ. ರೋಹನ್ ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ರೈತ ಬಾಂಧವರು ಉತ್ತಮ ಗುಣಮಟ್ಟದ ಬೀಜಗಳನ್ನು ಬಳಸೋದ್ರಿಂದ ಉತ್ತಮ ಮೊಳಕೆ ಪ್ರಮಾಣ ಸಾಧ್ಯವಾಗುತ್ತದೆ. ಬೀಜದಿಂದ ಹರಡುವ ರೋಗಗಳನ್ನು ಕೂಡ ನಿಯಂತ್ರಣ ಮಾಡಬಹುದು. ಉತ್ತಮ ಗುಣಮಟ್ಟದ ಬೀಜಗಳನ್ನ ಬಳಸೋದ್ರಿಂದ ಗೊಬ್ಬರ ಅಥವಾ ಇನ್ನಿತರೆ ಪರಿಕರಗಳಿಗೆ ಸ್ಪಂದನೆ ನೀಡುತ್ತೆ ಹಾಗೂ ಉತ್ತಮ ಕೃಷಿ ನಿರ್ವಹಣೆಗೆ ಸಹಕಾರಿಯಾಗುತ್ತೆ. ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗಿಸಿ ಸಾಧ್ಯವಾಗುತ್ತೆ. ಈ ರೀತಿ ಪಡೆಯುವ ಬೆಳೆಯ ಉತ್ಪನ್ನವು ಗುಣಮಟ್ಟ ಉಳ್ಳದ್ದಾಗಿದ್ದರೆ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಕೂಡ ದೊರೆಯುತ್ತೆ. ಉತ್ತಮ ಗುಣಮಟ್ಟದ ಬೀಜಗಳ ಗುಣಲಕ್ಷಣಗಳೆಂದರೆ ಇವು ಇತರೆ ಬೆಳೆ ತಳಿಗಳ ಬೀಜಗಳಿಲ್ಲದಿರುವುದು, ರೋಗ ಮತ್ತು ಕೀಟಗಳ ಸೋಂಕಿನಿಂದ ಮುಕ್ತವಾಗಿರುವುದು ಹಾಗೂ ಉತ್ತಮ ಮೊಳಕೆ ಸಾಮರ್ಥ್ಯ ಮುಂತಾದವು. ರೈತರು ಬಿತ್ತನೆ ಬೀಜಗಳನ್ನು ಕೊಳ್ಳುವಾಗ ನಗದು ಅಥವಾ ಸಾಲದ ರಸೀದಿ ಪಡೆಯಬೇಕಲ್ಲದೆ ಬಿತ್ತನೆ ಬೀಜದ ಅವಧಿ ಮುಗಿಯದಿರಬೇಕು. ಬಿತ್ತನೆ ಬೀಜದ ಚೀಲಕ್ಕೆ ಯಾವುದೇ ರೀತಿಯ ಹಾನಿಯಾಗಬಾರದು. ಚೀಟಿಯ ಅಥವಾ ಕಟ್ಟುದಾರವನ್ನು ಬದಲಿಸದಿರುವುದು, ತಿದ್ದಿಲ್ಲದಿರುವುದು ಮುಂತಾದ ಅಂಶಗಳನ್ನು ಖಾತರಿಪಡಿಸಿಕೊಂಡ ನಂತರ, ಬಿತ್ತನೆಗೆ ಉಪಯೋಗಿಸಿದ ನಂತರ ಅದರ ನಗದು ರಸೀದಿ, ಗುರುತಿನ ಚೀಟಿ, ಕಟ್ಟುದಾರ, ಚೀಲ ಮುಂತಾದವನ್ನು ಸರಿಯಾಗಿ ಸಂರಕ್ಷಿಸಿಡಬೇಕು. ಇದರಿಂದ ಕೊಂಡಿರುವ ಬಿತ್ತನೆ ಬೀಜದಲ್ಲಿ ಲೋಪವು ಕೊಳ್ಳುವ ಬೀಜಗಳು ಹೊಸ ತಳಿಗಳಾಗಿದ್ದಲ್ಲಿ ಅವುಗಳ ನಿರ್ವಹಣೆ ಬಗ್ಗೆ ಪೂರ್ಣ ಮಾಹಿತಿಯನ್ನು ಗಮನಿಸಬೇಕಾದ ಅಂಶಗಳು ಅಂದರೆ, ಬಿತ್ತನೆಗೆ ಆಯ್ಕೆ ಮಾಡಿರುವ ತಳಿಯು ತಮ್ಮ ಜಿಲ್ಲೆ ಅಥವಾ ತಮ್ಮ ವಲಯಕ್ಕೆ ಹಾಗೂ ಹಂಗಾಮಿಗೆ ಶಿಫಾರಸು ಮಾಡಿರುವ ಬಗ್ಗೆ ಖಾತರಿಪಡಿಸಿಕೊಳ್ಳಬೇಕು. ಇರುವ ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ಬಿತ್ತನೆ ಬೀಜಗಳನ್ನು ಬಳಸುವುದು ಸೂಕ್ತ. ತಾಕುಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಖಾಸಗಿ ಸಂಸ್ಥೆಗಳು ಶಿಫಾರಸು ಮಾಡುವ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ನಿರ್ವಹಿಸಬೇಕು. ಬಿತ್ತನೆಯಾದ 7-10 ದಿವಸದೊಳಗಾಗಿ ಸರಿಯಾಗಿ ಮೊಳಕೆ ಬಾರದಿದ್ದಲ್ಲಿ ತಕ್ಷಣವೇ ಬೀಜ ಖರೀದಿಯ ರಶೀದಿ ಮತ್ತು ಇತರೆ ದಾಖಲಾತಿಗಳನ್ನು ಲಿಖಿತವಾಗಿ ದೂರು ನೀಡಬೇಕು. ಬೆಳವಣಿಗೆ ಹಂತದಲ್ಲಿ ಬೀಜದ ದೋಷದಿಂದ ಹೂವುಗಳಿಗೆ ಲಿಖಿತವಾಗಿ ದೂರು ನೀಡುವುದು ಉತ್ತಮ. ಸ್ವಪರಾಗಸ್ಪರ್ಶ ಬೆಳೆಗಳಾದ ಭತ್ತ, ರಾಗಿ, ಜೋಳ, ಸಜ್ಜೆ, ಗೋಧಿ, ದ್ವಿದಳ ಧಾನ್ಯ, ಎಣ್ಣೆಕಾಳು ಹಾಗೂ ಹತ್ತಿ ತಳಿಗಳಲ್ಲಿ ಮಾತ್ರ ಒಮ್ಮೆ ಪ್ರಮಾಣಿತ ಬೀಜಗಳನ್ನು ಪಡೆದು ಉತ್ಪಾದಿಸುವ ಬೀಜಗಳನ್ನು 4-5 ಹಂಗಾಮುಗಳವರೆಗೆ ಬಿತ್ತನೆಗೆ ಉಪಯೋಗಿಸಬಲ್ಲ ತಾಕುಗಳನ್ನು ಇಲಾಖೆಯ ಅಧಿಕಾರಿಗಳಿಗೆ ಪರಿವೀಕ್ಷಿಸಲು ಕೋರಿ ಅವರ ಶಿಫಾರಸಿನಂತೆ ಬೆಳೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬೇಕು ಹಾಗೂ ಬೆಳೆಯ ವಿವಿಧ ಹಂತಗಳಲ್ಲಿ ಕೈಗೊಂಡು ಪ್ರತ್ಯೇಕವಾಗಿ ಒಕ್ಕಣೆ ಮಾಡಬೇಕು. ಒಕ್ಕಣೆ ಹಂತದಲ್ಲಿ ಇತರೆ ತಳಿಗಳು ಬೆರಕೇರಿ ಲೋಹದ ಕಣಜ ಅಥವಾ ಪಕ್ಕಾ ಕೋಠಿ ಅಥವಾ ಬಿದುರಿನ ವಿನ್ಯಾಸಗಳಲ್ಲಿ ಶೇಖರಿಸಿಡಬೇಕು. ಬಿತ್ತನೆ ಬೀಜಗಳನ್ನು ರಸಗೊಬ್ಬರ, ಸಸ್ಯ ಸಂರಕ್ಷಣಾ ಪೀಡೆನಾಶಕಗಳ ಜೊತೆ ಬೀಜ ಪರೀಕ್ಷೆಯ ನಂತರ ಸ್ವಂತಕ್ಕೆ ಹಾಗೂ ತಮ್ಮ ಗ್ರಾಮದ ಇತರೆ ರೈತರಿಗೂ ಸಹ ಹಂಚಬಹುದು. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಅಲಂಕಾರಿಕ ಗಿಡವಾಗಿ ಬೆಳೆಯಲಾಗ್ತಾ ಇದೆ. ಚೀನಾ ಮತ್ತು ಫಿಲಿಪೈನ್ಸ್ಗಳಲ್ಲಿ ತಾಜಾ ಹೂಗಳನ್ನು ದಾಸವಾಳದ ಎಲೆ, ಬೇರು, ಹೂ, ಬೀಜಗಳು ಉಪಯುಕ್ತ ಗುಣ ಹೊಂದಿವೆ. ದಾಸವಾಳದ ಹೂಗಳಲ್ಲಿ ತೇವಾಂಶ, ನೈಟ್ರೋಜನ್, ಕೊಬ್ಬು, ನಾರಿನಾಂಶ, ಕ್ಯಾಲ್ಶಿಯಂ, ರಂಜಕ. ಔಷಧಿ ತಯಾರಿಕೆಯಲ್ಲಿ ಬಿಳಿ ದಾಸವಾಳವನ್ನು ಹೆಚ್ಚಾಗಿ ಬಳಸ್ತಾರೆ. ದಾಸವಾಳವನ್ನು ಸಂಸ್ಕೃತದಲ್ಲಿ ಜಾವಾ ಅಥವಾ ಜಾವಾ ಎಂದರೆ ಪ್ರಾರ್ಥನೆ ಮತ್ತು ಜಪ. ದಾಸವಾಳದ ದಳಗಳನ್ನು ಬೂಟುಗಳಿಗೆ ಹೊಳಪು ತರಲು ಬಳಸುವುದರಿಂದ ಇದನ್ನು ಇಂಗ್ಗಳನ್ನು ಕೂಡ ತಯಾರಿ ಮಾಡ್ತಾರೆ. ವರ್ಷದ ಎಲ್ಲಾ ದಿನಗಳಲ್ಲೂ ಹೂವನ್ನು ಕೊಡುವಂತಹ ಇದುವರೆಗೆ ಆರ್ ಲೋಕೇಶ್ವರಿ ಪ್ರಸ್ತುತಪಡಿಸಿದ ಕೃಷಿ ಲೋಕ ಕೇಳಿದಿರಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ವೇಳೆ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾವಿರೋದು ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ. ನಮ್ಮ ಯುವ ಪೀಳಿಗೆಗೆ ಅವರವರ ಅಭಿಪ್ರಾಯವನ್ನ, ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಆಕಾಶವಾಣಿ ಇವರು ಅವಕಾಶ ಮಾಡಿಕೊಡ. ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರು, ಭವಿಷ್ಯದ ಭಾರತ ನಿಮ್ಮ ಕನಸು ಕುರಿತು, ನನ್ನ ದೇಶದ ಬಗ್ಗೆ ಕನಸಿರೋದು ಸಹಜ. ಅಂತಹ ಅಗಾಧವಾದ ಕನಸುಗಳನ್ನ ಒತ್ಕೊಂಡಿರುವ ನನ್ನ ಫ್ರೆಂಡ್ಸ್ ಏನು ಹೇಳ್ತಾರೆ, ನಾನು ಶಿಕ್ಷಣದ ಬಗ್ಗೆ ಭವಿಷ್ಯ ಭಾರತದಲ್ಲಿ ಹೇಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಶತಮಾನಗಳಿಂದಲೂ ಶಿಕ್ಷಣ ನೀತಿ ವಿಭಿನ್ನವಾಗಿದೆ. ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನಾವು ಕಾಣಬಹುದು. ಅನೌಪಚಾರಿಕ ಶಿಕ್ಷಣ ಪದ್ಧತಿಯಾಗಿತ್ತು. ಇಲ್ಲಿ ಯಾವುದೇ ಸೀಮಿತ ಅಂದರೆ ಅಕಾಡೆಮಿಕ್ ಶಿಕ್ಷಣ ಇರುತ್ತಿರಲಿಲ್ಲ. ಅದಕ್ಕೆ ಪರೀಕ್ಷೆಗಳನ್ನು ಏರ್ಪಡಿಸಲಾಗುತ್ತಿತ್ತು. ಇದು ಲಾರ್ಡ್ ಮೆಕಾಲೆ ಶಿಕ್ಷಣದ ಒಂದು ಭಾಗವಾಗಿದೆ. ಸದ್ಯ ಭಾರತಕ್ಕೆ ಬದಲಾವಣೆ ಕಂಡಿದೆ. ವ್ಯಕ್ತಿಗೆ ಶಿಕ್ಷಣದ ಬಗ್ಗೆ ಇರಬೇಕಾದ ಮೂಲ ಹಕ್ಕುಗಳಲ್ಲಿ ಒಂದಾಗಿದೆ. ಆತನ ಜೀವನಕ್ಕೆ ಗುರುಕುಲ ಶಿಕ್ಷಣ ಪದ್ಧತಿಯು ಬಾಯಿ ಪಾಠದ ಶಿಕ್ಷಣಕ್ಕಿಂತ ವ್ಯಕ್ತಿತ್ವ ಮೌಲ್ಯ ಶಿಕ್ಷಣಕ್ಕೆ ಒತ್ತು ಮೌಲ್ಯ ಶಿಕ್ಷಣಕ್ಕೂ ಒತ್ತು ನೀಡಿದೆ. ಆದರೆ ಕೆಲವೊಂದು ಬದಲಾವಣೆ ಅತ್ಯವಶ್ಯಕ. ಮೊದಲು ಮಾತೃಭಾಷೆಗೆ ಒತ್ತು ನೀಡಬೇಕು. ಹಾಗಂತ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಪದವಿಗಳಿಗೆ ತಕ್ಕಂತೂ ಶಿಕ್ಷಣಕ್ಕೆ ತಕ್ಕಂತೆ ಪ್ರಾಯೋಗಿಕ ಶಿಕ್ಷಣವನ್ನು ಹೆಚ್ಚಾಗಿ ಮಾಡಬೇಕು. ಇದಕ್ಕೆ ಕೇವಲ ಶಿಕ್ಷಣ ಪದ್ಧತಿ ಮಾತ್ರ ಹೊಣೆ ಅನುಕೂಲವಾಗಲಿದೆ ಎಂದು ಹೇಳಬಹುದು. ವಿದ್ಯಾರ್ಥಿಗಳ ಜ್ಞಾನಕ್ಕೆ ಪೂರಕವಾದ ಶಿಕ್ಷಣ ಬೇಕಿದೆ. ಅವರ ಆಸಕ್ತಿ, ಇಡೀ ಮನುಷ್ಯನ ವ್ಯಕ್ತಿತ್ವ ಸರ್ವತೋಮುಖ ಅಭಿವೃದ್ಧಿಯಾಗುವ ಶಿಕ್ಷಣ ಅಗತ್ಯವಿದೆ. ಹಾಗೂ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ನಡುವೆ ಸ್ನೇಹದ ಸಂಬಂಧವಿರಬೇಕು. ಎಲ್ಲ ವಿಷಯಗಳಲ್ಲೂ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು. ಕಲಾಭಿವೃದ್ಧಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಸಿಗುತ್ತಿದೆ. ತಂತ್ರಜ್ಞಾನವು ಅಭಿವೃದ್ಧಿಯಾಗಿದ್ದು ಶಿಕ್ಷಣದಲ್ಲಿ ಕೂಡ ಬಳಕೆಯಾಗುತ್ತಿದೆ. ವಿಧ ವಿಧವಾದ ಕೋರ್ಸ್ಗಳು ದೇಶಕ್ಕೆ ಪರಿಚಯವಾಗುತ್ತಿದೆ. ಇದು ಮುಂದುವರೆದ ಶಿಕ್ಷಣದರ್ಶ ದೇಶವಾಗಬೇಕು. ಹಾಗೆ ಮುಂಬರುವ ಪೀಳಿಗೆಯು ಉತ್ತಮ ಜೀವನ ಹೊಂದುವ ಶಿಕ್ಷಣ ಸಿಗಬೇಕು ಮತ್ತು ಅರ್ಹವಾದ ಎಲ್ಲವನ್ನ. ತಮಗೆ ಧನ್ಯವಾದಗಳು. ಜಗತ್ತಿನ ಬದಲಾವಣೆಗೆ ಶಿಕ್ಷಣ ಒಂದು ಪ್ರಬಲವಾದ ಆಯುಧ. ಈ ಕುರಿತು ನಿಮ್ಮರು ತಮ್ಮ ಕನಸಿನ ಭಾರತದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಭವಿಷ್ಯದ ಭಾರತದಲ್ಲಿ ನನ್ನ ಆಸೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಡಿಜಿಟಲ್ ಇಂಡಿಯಾ ಎಂಬುದು ಒಂದು ಯೋಜನೆ. ಡಿಜಿಟಲ್ ಇಂಡಿಯಾದ ಕೆಲಸ ಏನೆಂದರೆ, ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಅವು ಯಾವುವೆಂದರೆ, ಮೇಕ್ ಇನ್ ಇಂಡಿಯಾ, ಭಾರತ್ ಮಾಲಾ, ಸ್ಟಾರ್ಟ್ಅಪ್ ಇಂಡಿಯಾದಂತ ಮಿಷನ್ ಡಿಜಿಟಲ್ ಇಂಡಿಯಾವನ್ನು ಪ್ರಾರಂಭಿಸಿದರು. ಇದಕ್ಕಾಗಿಯೇ 100,000 ಕೋಟಿಯನ್ನು ಅನುಮೋದಿಸಿದ್ದಾರೆ. ಇದು ಪ್ರಧಾನ ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಇದು ಕಾಗದ ಪತ್ರ ಕಾರ್ಯ, ಸಮಯ ಮತ್ತು ಮಾನವ ಶ್ರಮವನ್ನು ಉಳಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಹಳ್ಳಿಗಳನ್ನು ಹೊಂದಿರುವಂತ ಹಾಗೂ ಎಲ್ಲ ನಗರ, ಪಟ್ಟಣ ಮತ್ತು ಹಳ್ಳಿಗಳು ಹೆಚ್ಚು ತಾಂತ್ರಿಕವಾಗಬೇಕೆಂಬುದೇ ನನ್ನ ಆಸೆ. ಪ್ರಕಾರ ತಂತ್ರಜ್ಞಾನದಿಂದ ಮನುಷ್ಯನಿಗೆ ಸಹಾಯವಾಗಬೇಕೇ ಹೊರತು ಅದರಿಂದ ಮನುಷ್ಯ ಸೋಮಾರಿಯಾಗಬಹುದು. ಮೈ ಗೌರ್ನಮೆಂಟ್ನಂತಹ ವೆಬ್ ಆಧಾರಿತ ವ್ಯವಸ್ಥೆಗಳು ಎಲ್ಲರಿಗೂ ಸಿಗಬೇಕೆಂಬುದೇ ನನ್ನ ಆಸೆ. ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಹೆಚ್ಚಿನ ವೇಗದ ಇಂಟರ್ನೆಟ್ ನೆಟ್ವರ್ಕ್ ಒದಗಿಸಬೇಕು. ಎಲ್ಲ ಪ್ರದೇಶಗಳಲ್ಲಿ ಸಾಮ ಮಾಡದೆ ಎಲ್ಲರಿಗೂ ಸಿಗುವ ಹಾಗೆ ಮಾಡಬೇಕೆಂಬುದೇ ನನ್ನ ಕನಸು. ಇವೆಲ್ಲವೂ ನನಸಾಗಬೇಕೆಂಬುದೇ ನನ್ನ ಭವಿಷ್ಯ. ಹೃದಯದ ಧನ್ಯವಾದಗಳು. ಖಂಡಿತ ಚೈತನ್ಯ, ನೀವು ಹೇಳಿದ್ದು ಸತ್ಯ. ಡಿಜಿಟಲ್ ಇಂಡಿಯಾ ಭಾರತದ ಅಭಿವೃದ್ಧಿಗಳ ಬಲವರ್ತನೆ ಹೇಗೆ ಮಾಡಬಹುದೆಂದು ಮಾತನಾಡುತ್ತಿದ್ದೀನಿ. ಇಲ್ಲಿ ಸಂಬಂಧ ಅಂದ ತಕ್ಷಣ ನಾನು 2 ವಿಭಾಗವಾಗಿ ಯೋಚನೆ ಮಾಡ್ತೀನಿ. ಒಂದು ಕೌಟುಂಬಿಕ ಸಂಬಂಧ, ಇನ್ನೊಂದು ರಾಷ್ಟ್ರೀಯ ಸಂಬಂಧಗಳು. ಅದರ ಜೊತೆಗೆ ಸಮಾಜದಲ್ಲಿ ಬದುಕುವಂತಹ ಹಲವಾರು ವ್ಯಕ್ತಿಗಳ ನಡುವೆ ಇರುವಂತಹ ಸಂಬಂಧ. ಇಲ್ಲಿ ಯಾವ ರೀತಿ ಅಂತ ಅಂದ್ರೆ, ಒಂದು ತೋಟದಲ್ಲಿ ಹರಡುತ್ತವೆ ಅಲ್ವಾ, ಅವು ಒಟ್ಟಾಗಿ ಬದುಕುತ್ತವೆ. ಅದೇ ರೀತಿ ನಾವು ಒಂದು ಸಮಾಜದಲ್ಲಿ, ಮಾನವ ಸಮಾಜ ಅಂತ ಅಂದ್ರೆ, ಇಲ್ಲಿಂದ ಬದುಕುವುದನ್ನು ಕಲಿಯಬೇಕು. ಎನ್ನುವುದು ನನ್ನದು ಒಂದು ದೊಡ್ಡ ಆಶಯವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದ ಸಮಾಧಿಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇದೊಂದು ರೀತಿಯಲ್ಲಿ ಹೇಗಂತ ಅಂದ್ರೆ ಪ್ರಾಣಿಗೂ ಮನುಷ್ಯರಿಗೂ ವ್ಯತ್ಯಾಸವಿಲ್ಲದಂತ ಆಗ್ಬಿಡತ್ತೆ, ಇಬ್ರು ಒಂದೇ ಅಂತ ಅನ್ಸತ್ತೆ. ಕೌಟುಂಬಿಕವಾಗಿಯೂ ಅವಿಭಕ್ತ ನಮ್ಮ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಇರುವಂತಹ ಬುದ್ಧಿಯನ್ನು ಹೆಚ್ಚಿಸಬೇಕೇ ಹೊರತು ಸ್ವಾರ್ಥದ ಕಡೆಗೆ ಯೋಚನೆ ತರಬಾರದು. ಅವರು ಇದ್ದರು, ಎಲ್ಲರೂ ಒಂದಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಹೇಗಂದ್ರೆ ಅವ್ರ ಜೀವನ ಆಯ್ತು ಅವರಾಯ್ತು. ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ನಾವು ಭಾರತದಲ್ಲಿ ರಾಷ್ಟ್ರಗಳೊಡನೆ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ. ಸ್ನೇಹ ಮತ್ತು ಸೌಹಾರ್ದದಿಂದ ಬದುಕುವುದನ್ನು ಕಲಿಸುತ್ತಿದೆ. ಹಾಗೆ ಕುಟುಂಬದಲ್ಲಿ ನಮ್ಮ ಸಂಬಂಧದ ಹೇಗೆ ಇರಬೇಕಂದ್ರೆ ಇರಬೇಕು, ಸಂಬಂಧಗಳಲ್ಲಿ ಬಲವರ್ತನೆ ಇರಬೇಕು. ಧನ್ಯವಾದಗಳು ಶುಭಶ್ರೀ, ನಿಮ್ಮ ಕನಸಿನ ಭಾರತ ನನಸಾಗ್ಲಿ ಎಂದು ಹೇಳ್ತಾ ಮುಂದೆ ನನ್ನ ಗೆಳತಿ ಸಿಂಚನರವರ ಕನಸಿನ ಭಾರತ ಏನು ಅಂತ ಕೇಳೋಣ. ನಮ್ಮದಲ್ಲಿ ನೃತ್ಯ ಕಲಾವಿದರಿಗೆ ಹೆಚ್ಚು ಇಂಪಾರ್ಟೆನ್ಸ್ ನ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಡ್ಯಾನ್ಸ್ ಅಂತ ಬಂದ ಕೂಡಲೇ ನನಗೆ ಆರ್ಟ್ಸ್ ಇಂಜಿನಿಯರಿಂಗ್ ಅಂತ ಮೇನ್ ಸ್ಟ್ರೀಮ್ ನ ಆಯ್ಕೆ ಮಾಡ್ಕೊಂತಾರೋ, ಹಾಗೆ ನೃತ್ಯವನ್ನು ಕೂಡ ಯಾವುದೇ ತರಹದ ಮುಜುಗರ ಇಲ್ಲದಲ್ಲಿ ಅನೇಕ ರೀತಿಯ ನೃತ್ಯ ಇದೆ. ಅದು ಭರತನಾಟ್ಯಂ, ಕೂಚಿಪುಡಿ, ಮೋಹಿನಿಯಾಟಂ, ಒಡಿಸ್ಸಿ, ಕಥಕ್, ಬಣ್ಣದ ಬಟ್ಟೆ ತೊಟ್ಟು ಶೃಂಗಾರ ಮಾಡಿಕೊಂಡು ನಗು ನಗುತ್ತಾ ಕುಣಿಯುತ್ತಿರೋ ತರ ಜೀವನ ಅಷ್ಟು ಸುಲಭವಾಗಿ ಬಂದಿಲ್ಲ. ಅದು ಒಂದು ಓದಿನ ಜೊತೆ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂತಾನೆ ಭಾವಿಸಿದ್ದಾರೆ. ಓದಿನಿಂದ ಅನ್ನೋದು ಕೆಲವರ ಜೀವನ ಆಗಿರುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ವಿದೇಶದಲ್ಲಿ ಭಾರತೀಯ ಶಾಸ್ತ್ರೀಯ ನೃತ್ಯವನ್ನ ಕಲಿ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಭಾರತದ ನೃತ್ಯ ಸಂಸ್ಕೃತಿ ಸುಮಾರು 2000 ವರ್ಷ ಹಿನ್ನೆಲೆ ಹೊಂದಿದೆ. ಭಾರತದಲ್ಲಿ ನೃತ್ಯ ಕಲಾವಿದರಿಗೆ ಬೆಂಬಲ ಸಿಗಬೇಕು ಅನ್ನೋದು ನನ್ನ ತರಬೇತಿಗಳನ್ನ ಕೊಡ್ತಾರೆ. ಹಾಗೆ ನಮ್ಮ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಒಂದು ಲಾ ಅಥವಾ ಮಾಡುವಂಥದ್ದು ನಮ್ಮ ವ್ಯವಸ್ಥೆಯಿಂದ ಆಗಬೇಕು ಅನ್ನೋದು ನನ್ನ ಉದ್ದೇಶ. ನೃತ್ಯ ಅಂದ ಕೂಡಲೇ ಮುಖ ಮುರಿಯೋದು ಬಿಟ್ಟು ಕಲೆಗೆ ಬೆಲೆ ಕೊಟ್ಟಾಗ ಅದರ ಸ್ಥಾನಮಾನ ಹೆಚ್ಚಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ವ್ಯವಸ್ಥೆಯ ಮೂಲಕ ಬೆಂಬಲ ಸಿಗಲೇಬೇಕು. ವಿದೇಶಿಯ ನೃತ್ಯ ಕಲೆಯನ್ನು ಕೂಡ ನಾವು ಒಪ್ಕೊಬೇಕು. ಇದರಿಂದ ನಮ್ಮ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಕೊನೆಯದಾಗಿ ನನ್ನ ಪ್ರಿನ್ಸಿಪಲ್ನ ನಾನು ಹೇಳ್ಕೊಳ್ಳೋ ಒಂದು ಮೋಟೋ ಏನಪ್ಪ ಅಂತ ಅಂದ್ರೆ ಲಿವ್ ಡ್ಯಾನ್ಸ್ ಅಂಡ್ ಲವ್. ಅವಕಾಶಕ್ಕಾಗಿ ಧನ್ಯವಾದಗಳು. ಭಾರತ ಕನಸುಗಳು ನನಸಾಗ್ಲಿ ಸಿಂಚನ ಕನಸಿನ ಭಾರತದ ಬಗ್ಗೆ ದೀಪಿಕಾ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನು ದೀಪಿಕಾ. ನನ್ನ ಕನಸಿನ ಭಾರತ, ನನ್ನ ಪ್ರಕಾರ ಸ್ವದೇಶಿ ವಸ್ತುಗಳ ಬಳಕೆ. ಅರ್ಥ ಏನಂದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಇರೋದು ಸ್ವಂತದ ಮುಕ್ತಿಗಾಗಿಯೂ ಮತ್ತು ಸ್ವಾವಲಂಬಿ ರಾಷ್ಟ್ರವಾಗಿರ್ಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಅಂದ್ರೆ ಸ್ವದೇಶಿ ಮಂತ್ರವು ಸಂಪೂರ್ಣವಾಗಿ ಭಾರತದ ಉದ್ದಗಲಕ್ಕೂ ಹರಡಬೇಕು ಅನ್ನೋದೇ ನನ್ನ ಆಶಯ. ಇವತ್ತಿನ ದೈನಂದಿನ ಚಟುವಟಿಕೆಗಳನ್ನ ನೋಡಿದ್ರೆ ವಿದೇಶ ಬಹುರಾಷ್ಟ್ರೀಯ ಕಂಪನಿ ಹಾಗೆ ವಿದೇಶಿ ವಸ್ತುಗಳು ಇವತ್ತು ನಮ್ಮ ದೇಶದ ಮಾರುಕಟ್ಟೆನ ಅತಿಕ್ರಮಿಸಿರೋದ್ರಿಂದ ಇರುವಂತಹ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು. ಈಗಾಗಲೇ ಪಟಾಕಿ, ಗೊಂಬೆ, ಪೆನ್, ಪೆನ್ಸ್, ಹಾಗಾಗಿ ನಮ್ಮ ದೇಶದ ಆಲಿಗಡ್ನ ಬೀಗ, ಚನ್ನಪಟ್ಟಣದ ಗೊಂಬೆ, ಇಳಕಲ್, ಮೊಳಕಾಲ್ಮೂರು, ರೇಷ್ಮೆ ಸೇರಿದಂತೆ ಬಹುತೇಕ ಕರಕುಶಲ ವಸ್ತುಗಳು ತಯಾರಿಕಾ ಘಟಕಗಳು ಮುಚ್ಚುತ್ತಾ ಇದಾವೆ. ಇದನ್ನ ಇದೇ ಪರಿಸ್ಥಿತಿ ಏನಾದ್ರೂ ಮುಂದುವರೆದ್ರೆ ದೇಶದಲ್ಲಿ ಎಲ್ಲಾ ಗುಡಿ ಕೈಗಾರಿಕೆಗಳು ನಶಿಸಿ ಅವರಾಗದಲ್ಲೇ ಗೋಖಲೆ, ರಾನಡೆ, ತಿಲಕ್, ಗಾಂಧೀಜಿ ಮುಂತಾದವರ ಕಾರ್ಯದ ಫಲವಾಗಿ ಸ್ವದೇಶಿ ಆಂದೋಲನ ಅನ್ನೋದು ಹೊರಹೊಮ್ಮಿತು. ಅದೀಗ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಆಗಿ ನಮ್ಮ ಮುಂದೆ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಕೈಗಾರಿಕೆಗಳಿಗೆ ಇನ್ನಷ್ಟು ಆರ್ಥಿಕ ನೆರವು ದೊರೆಯುವಂತಾಗಬೇಕು. ಇದಲ್ದೇನೆ ಯುವ ಜನರಿಗೂ ಕೂಡ ಇದರಿಂದ ನಿರುದ್ಯೋಗ ದರವನ್ನು ನಾವು ಕಡಿಮೆಗೊಳಿಸಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ಜನರಲ್ಲೂ ಕೂಡ ನಮ್ಮೆಲ್ಲರ ಮುಖ್ಯ ಕಾರ್ಯವಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಆದಷ್ಟು ಜನರು ಎಷ್ಟು ಸರಳತೆ ಪ್ರೀತಿ ಪಾತ್ರರೇ, ನೀವು ಕೂಲ್ ಡ್ರಿಂಕ್ಸ್ಗಳ ಬದಲಾಗಿ ತಂಪು ಪಾನೀಯವನ್ನು ಸೇವಿಸಿದ್ರೆ ನಮ್ಮ ದೇಶಕ್ಕೆ ಅದೇ. ನಾನು ಕೊನೆಯದಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಥಿಂಕ್ ಗ್ಲೋಬಲಿ ಅಂಡ್ ಆಕ್ಟ್ ಲೋಕಲಿ. ಅಂದ್ರೆ ಈ ವಿವೇಕ ಕುರಿತು ಅಥವಾ ಒಳಿತಿನ ಕುರಿತು ನಾವು ಚರ್ಚಿಸೋಣ, ಚಿಂತನ ಮಂಥನವನ್ನೇ ನಾವು ನಡೆಸೋಣ. ಆದ್ರೆ ನಮ್ಮ ಕ್ರಿಯೆ, ಸಹಕಾರ, ವಿಶ್ವಾಸ ಎಲ್ಲವೂ ನಮ್ಮೂರು, ನಮ್ಮ ರಾಜ್ಯ, ಇನ್ನಾದರೂ ವಿದೇಶಿ ವ್ಯಾಮೋಹದಿಂದ ಹಿಂದೆ ಸರಿಯೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಖಂಡಿತ ದೀಪಿಕಾ, ಸ್ವದೇಶಿ ಮಂತ್ರದೊಂದಿಗೆ ನಮ್ಮ ಭಾರತ ಸಾಗಬೇಕು ಅನ್ನೋ ನಿಮ್ಮ ಕನಸು ಸಾಕಾರಗೊಳ್ಳಿ ಎಂಬುದನ್ನು. ನಮ್ಮ ದೇಶ ಪ್ರಜಾಸತ್ತಾತ್ಮಕ ಹಾಗೂ ಜಾತ್ಯತೀತ ರಾಷ್ಟ್ರವಾಗಿ ಯಶಸ್ವಿಯಾಗುವುದು ಪ್ರತಿಯೊಬ್ಬರ ಕನಸು. ಇದರಂತೆ ಯಾವುದೇ ಜಾತಿ, ಲಿಂಗ, ತಾರತಮ್ಯವಿಲ್ಲದೆ ಸಮಾನತೆಯಿಂದ ಇರುವುದು ಒಂದು ದೇಶದ ಪ್ರಗತಿಗೆ ಸಾಕ್ಷಿಯಾಗುತ್ತದೆ ಎಂದು ತಿಳಿದಿದ್ದೇನೆ. ಮಾನಸಿಕ ಕಿರುಕುಳ, ಮೌಖಿಕ ನಿಂದನೆ, ಇತರ ಲಿಂಗಗಳಿಗೆ ನೀಡುವ ಸಮಾನವಾದ ಹಕ್ಕುಗಳನ್ನು ಇವರಿಗೆ ನೀಡದಿರುವಿಕೆ ಸೇರಿ ಸೌಲಭ್ಯಗಳು ಹಾಗೂ ಸಮಾನ ಹಕ್ಕುಗಳನ್ನು ನೀಡಲಾಗುತ್ತದೆ. ಕಾನೂನಾತ್ಮಕವಾಗಿ ಪ್ರತಿ ಲಿಂಗವನ್ನು ಗೌರವಯುತವಾಗಿ ಪರಿಗಣಿಸಲಾಗಿದೆ ಭಾರತದಲ್ಲಿ ಖಂಡಿಸುತ್ತೇನೆ. ಎಲ್ಲರನ್ನು ಒಂದೇ ರೀತಿ ಕಾಣುವ ಸಮಾಜವನ್ನು ನೋಡಬಯಸುತ್ತೇನೆ. ಈ ಸಮುದಾಯದವರು ಅನಕ್ಷರತೆ ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಅವರ ಬುದ್ಧಿವಂತಿಕೆ, ದೈಹಿಕ ಸಾಮರ್ಥ್ಯ ಮತ್ತು ಭೌತಿಕ ಮಟ್ಟದ ಎಲ್ಲ ಕಡೆಯೂ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮತವನ್ನು ಚಲಾಯಿಸುವ ಹಕ್ಕನ್ನು ನೀಡಬೇಕು. ಈ ಸಮುದಾಯದವರಿಗೆ ತಮ್ಮ ತಮ್ಮ ಮನೆಗಳಲ್ಲಿ ವಾಸಿಸಲು ಸಾಧ್ಯವಾಗುವುದಿಲ್ಲ. ಇವರಿಗೆ ಸರ್ಕಾರವು ಆಶ್ರಯ ಯೋಜನೆ ಅಡಿಯಲ್ಲಿ ಈ ದಿನ ಇವರಿಗೆ ನೀಡುತ್ತಿರುವ ಹಿಂಸೆ ದೌರ್ಜನ್ಯ ಎಲ್ಲವೂ ನಿಂತು ಹೋಗಿ ಮುಂದಿನ ದಿನಗಳಲ್ಲಿ ಇವರು ಶಾಂತಿಯುತ ಜೀವನ ನಡೆಸುವಂತಾಗಬೇಕು. ಈಗಾಗಲೇ ಈ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಎನ್ಜಿಒಗಳು ಇದೆ. ಆದರೆ ಈ ಎನ್ಜಿಒಗಳ ಪಡೆದವರಿಂದಲೇ ಎನ್ಜಿಒಗಳ ಮೂಲಕ ಜಾಗೃತಿ ಮೂಡಿಸಬೇಕು. ಇದರಿಂದಾದರೂ ಈ ಸಮುದಾಯದ ಅಭಿವೃದ್ಧಿ ಸಾಧ್ಯವಾಗುತ್ತದೆ, ಈ ಮಾಡದ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ ನಮ್ಮ ಕಾನೂನುಗಳು ಇವರಿಗೆ ಸಹಕರಿಸುವಂತಹ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಇವರಿಗೆ ನಮ್ಮ ಕಾಲೇಜಿನಲ್ಲಿ ಅಕ್ಕೈ ಪದ್ಮಶಾಲಿ ಅವರ ಕುರಿತು ಕರುಣೆಗೊಂದು ಸವಾಲ್ ಎಂಬ ನಾಟಕವನ್ನು ಆಯೋಜಿಸಿದರು. ಈ ನಾಟಕವನ್ನು ನೋಡುವಾಗ ಮುಂದೆ ಎಲ್ಲರೂ ಇದೇ ರೀತಿ ತಮ್ಮ ಕಷ್ಟ ನೋವು ದುಗುಡಗಳನ್ನೆಲ್ಲ ದೂರ ಮಾಡಿ ಘನತೆಯ ಜೀವನವನ್ನು ನಡೆಸುವಂತಾಗಬೇಕು. ಸರ್ವರು ಸಮಾನರು, ಪ್ರತಿಯೊಬ್ಬರಿಗೂ ಅವರ ಹಕ್ಕು ಅವರಿಗೆ ಲಭಿಸಲಿ ಎಂಬುದು ಎಲ್ಲರ ಆಶಯ ಆಗಬೇಕು ಅನ್ನೋ ನಿಮ್ಮ ಕನಸು ನಿಜವಾಗಿಯೂ ಉತ್ತಮವಾದ ಚಿಂತನೆ ಎಂದು ಹೇಳ್ತಾ ಲತಾ ಪಿ ಇವರ ಕನಸಿನ ಭಾರತ ಏನು ಅಂತ ಕೇಳೋಣ. ಜ್ಯೋತಿಯನ್ನ ಪಸರಿಸಿದಂತ ರಾಷ್ಟ್ರ ನಮ್ದು. ಇಂಥ ರಾಷ್ಟ್ರ ಮತ್ತೆ ಜಗದ್ಗುರು ಆಗಿ ಮೆರೆಯಬೇಕೆಂದು ನಾನು ಎಂದಿಗೂ ಬಯನ ಹೊಂದಿರ್ತಾರೆ. ಇಂದು ನಮ್ಮ ದೇಶದಲ್ಲಿ ಹಲವಾರು ಜನ ಹಳ್ಳಿಗರೇ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಹಳ್ಳಿಗರು ಭಾರತದಲ್ಲಿ ಶೇಕಡ 60%ಕ್ಕಿಂತ ಹೆಚ್ಚು ಜನ ನಮ್ಮಲ್ಲಿ ಕೃಷಿಯನ್ನೇ ಅವಲಂಬಿಸಲಾಗಿದ್ದಾರೆ. ವ್ಯವಸಾಯ ಮಾಡುವಂತರಿಗೆ ಈಗಿನ ಕಾಲದಲ್ಲಿ ಸರಿಯಾಗಿ ಸಾಲ ಸಿಗ್ತಾ ಇಲ್ಲ, ಮತ್ತೆ ಸಬ್ಸಿಡಿ ಕೂಡ ಸಿಗ್ತಿಲ್ಲ. ನಾವು ಕೃಷಿ ಕ್ಷೇತ್ರಕ್ಕೆ ಹೇಳಿಕೆ ಬರಲ್ಲ, ಯಾಕೆಂದ್ರೆ ಧಾನ್ಯಗಳು ಕಾಲಕಾಲಕ್ಕೆ ಬದಲಾಗ್ತವೆ, ಆಯಾ ವಾತಾವರಣಕ್ಕೆ ತಕ್ಕಂತೆ ಧಾನ್ಯಗಳ ಒಂದು ಬೆಳವಣಿಗೆ ಆಗುತ್ತೆ. ಹಾಗೆ ಕೃಷಿ ಅನ್ನೋದು ಕೇವಲ ಬರೀ ರೈತರಿಗೆ ಅದು ಮಾಹಿತಿಯನ್ನು ಒದಗಿಸೋ ಒಂದು ವಿಷಯ ಆಗಬೇಕು. ಕೃಷಿ ನಮಗೆ ಬೇಡವೇ ಬೇಡ, ಇದು ಯಾವುದೋ ಒಂದು ಬೇಡವಾದ ವಿಷಯ ಅನ್ನೋ ಮನೋಭಾವನೆ ಇರುವ, ಅಭಿವೃದ್ಧಿಯನ್ನು ಕಾಣುವ ಒಂದು ಉದ್ಯೋಗವನ್ನಾಗಿ ಮಾಡಬಹುದು ಅನ್ನೋ ಮನೋಭಾವ ಸರ್ಕಾರ ಕೂಡ ಅವರಿಗೆ ಮೂಡಿಸಬೇಕಾಗಿದೆ. ಹಾಗೆ ಅವರಲ್ಲಿ ತಿಳುವಳಿಕೆ ಮೂಡಿಸುವ ಒಂದು ಪ್ರಯತ್ನವನ್ನ ಅವರು ಜಾರಿ ಮಾಡಬೇಕಾಗಿದೆ. ಹಾಗೆ ಸರ್ಕಾರ ಉತ್ತಮವಾದಂತಹ ಹೋದ್ರೆ ನಮಗೆ ಆಹಾರ ಅನ್ನೋದು ಹೆಂಗ್ ಸಿಗತ್ತೆ? ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ನಿಂತಿರೋದೇ ಕೃಷಿ ಮೇಲೆ. ಆದ್ರಿಂದ ನಾವು ಯಾವ್ಯಾವ ರೀತಿಯಲ್ಲಿ ಹಲವಾರು ಸೌಲಭ್ಯಗಳನ್ನು ಕೊಡಬೇಕೋ ಅಷ್ಟೆಲ್ಲ ಸೌಲಭ್ಯಗಳನ್ನು ನಾವು ಕೃಷಿಕರಿಗೆ ಕೊಟ್ರೆ ನಮ್ಮ ರಾಷ್ಟ್ರ ಇದೆ. ಅಷ್ಟೇ ಅಲ್ಲದೆ ಸರ್ಕಾರ ಮುಂದಿನ ಯೋಜನೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆದಷ್ಟು ಶೀತಲ ಸಂಗ್ರಹ ಕೇಂದ್ರಗಳನ್ನ ಸ್ಥಾಪನೆ ಆಗಿರಬೇಕು ಅನ್ನೋ ನಿಮ್ಮ ಕನಸು ಖಂಡಿತವಾಗಿಯೂ ನನಸಾಗಬೇಕು ಎಂಬುದು ನನ್ನ ಆಶಯ ಕೂಡ. ಈಗ ದೀಕ್ಷಾ ಅವರ ಕನಸಿನ ಭಾರತ ಏನಾಗಿರ್ಬೋದು ಎಂದು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಕನಸು ಪರಿಸರ ಸಂರಕ್ಷಣೆ ಕುರಿತು ಚರ್ಚಿಸುತ್ತಿದ್ದೇವೆ. ಪರಿಸರ ವಿಕೋಪ, ಹವಾಮಾನ ವೈಪರೀತ್ಯ, ವಾಯುಮಾಲಿನ್ಯ, ಜಲಮಾಲಿನ್ಯ, ಅರಣ್ಯದ ನಾಶ, ನಮಗಿರುವುದು ಒಂದೇ ಭೂಮಿ. ಇದರ ಪರಿಸರವನ್ನು ಸಂರಕ್ಷಿಸಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ. ಪರಿಸರ ಸಂರಕ್ಷಣೆ ಎನ್ನುವುದು ಸಾಮೂಹಿಕ ಜವಾಬ್ದಾರಿ. ದೊಡ್ಡ ಪಟ್ಟಿ ನನ್ನ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಮನೆಗೊಂದು ಮರ, ಊರಿಗೊಂದು ವನ. ನಾವು ಸಂತೋಷದ ಕ್ಷಣಗಳಲ್ಲಿ ಅಥವಾ ಸವಿ ನೆನಪಿಗಾಗಿ ಲಕ್ಷಾಂತರ ಮೌಲ್ಯದ ಉಡುಗೊರೆ ನೀಡುವ ಬದಲು ಗಿಡ ನೆಟ್ಟು ಪೋಷಿಸಿದಾಗ ತನ್ನಿಂದ ತಾನೇ ಊರಿನಲ್ಲಿ ವನ ಸೃಷ್ಟಿಯಾಗುತ್ತದೆ. ಕಸದಿಂದ ರಸ. ಮನೆಯಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯವನ್ನು ಗೊಬ್ಬರಿಯಾದರೆ ಒಣಕಸವನ್ನು ಪುನರ್ಬಳಕೆ ಮಂತ್ರದಿಂದ ವಿನಿಯೋಗಿಸಬಹುದಾಗಿದೆ. ಅಂದರೆ ವಸ್ತುವನ್ನು ಒಂದು ಬಾರಿ ಉಳಿಸಿ ಪರಿಸರ ಹಾನಿಯನ್ನು ತಪ್ಪಿಸಬಹುದು. ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಲ್ಲಿ ನಿಯಂತ್ರಣ. ನೀರು, ಮಣ್ಣು, ಶಕ್ತಿ ಇವೆಲ್ಲ ಅತ್ಯಮೂಲ ಸಂಪನ್ಮೂಲಗಳಾಗಿದ್ದರಿಂದ ಯೋಚನೆ ಬಳಕೆ ಮಾಡಬೇಕು. ಇವುಗಳ ಮಿತ ಬಳನುಗಳ ಪಾಲನೆಗೆ ಮುಂದಾಗಬೇಕು. ವಸ್ತುಗಳನ್ನು ಅಗತ್ಯವಿಲ್ಲದಿದ್ದಲ್ಲಿ ಕರೆಸುವುದಿಲ್ಲ ಅಥವಾ ಕೊಳ್ಳಬೇಕು, ಎಲ್ಲರಿಗೂ ಸಿಗುವಂತಾಗಲಿ. ಶುಚಿತ್ವ ನಿರ್ವಹಣೆ ಅಗತ್ಯವಾದ ಸೌಲಭ್ಯ ದೊರೆಯಲಿ. ಎಲ್ಲರಿಗೂ ಕೈಗೆಟಕುವ ಹವಾಮಾನತೆ ನಿರ್ಮೂಲನೆ ಆಗಲಿ. ಹವಾಮಾನ ವೈಪರೀತ್ಯ ಮತ್ತು ಅದರ ಪರಿಣಾಮಗಳ ನಿಯಂತ್ರಣಕ್ಕೆ ತಕ್ಷಣ ಕೈಗಾರಿಕೆಗಳಲ್ಲಿ ಮಾಲಿನ್ಯ ನಿಯಂತ್ರಣ ನಿಯಮಗಳ ಪಾಲನೆ ಗರಿಷ್ಠ ಮಟ್ಟದಲ್ಲಿ ಇರಬೇಕು. ಹೆಚ್ಚಾಗಿ ಉಳಿಯಿದೆ ನನಸಾಗುವುದು ಕಷ್ಟಕರವನ್ನೆಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಕನಸಿನ ಭಾರತದಲ್ಲಿ ಪರಿಸರದ ಸಂರಕ್ಷಣೆಯಲ್ಲಿ ಎಲ್ಲರ ಪಾತ್ರ ಅತಿ ಅವಶ್ಯಕವಾಗಿದೆ. ಇದರ ಕುರಿತು ನಮ್ಮೆಲ್ಲರ ಪರಿಸರದ ಕಾಳಜಿ ಕನಸಿನ ಭಾರತದ ಬಗ್ಗೆ ಅನನ್ಯ ಅವರ ಅಭಿಪ್ರಾಯ ಏನು ಕೇಳೋಣ. ನನ್ನ ಹೆಸರು ಅನನ್ಯ, ನಾನು ಸೆಕೆಂಡ್ ಬಿಕಾಂ ಓದುತ್ತಿದ್ದೇನೆ. ನನ್ನ ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಯ ಕುರಿತಾಗಿದೆ. ನಮ್ಮ ದೇಶದಲ್ಲಿ ಆರ್ಥಿಕವಾಗಿ ಇತರ ಸಮುದಾಯಗಳಿಗಿಂತ ಭಿನ್ನ, ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಸಂರಕ್ಷಣೆಗೆ ಅತ್ಯವಶ್ಯಕವಾಗಿದೆ. ಹಾಗಾಗಿ ಬುಡಕಟ್ಟು ಸಮುದಾಯದವರ ಶಿಕ್ಷಣವನ್ನು ಬಲಪಡಿಸುವುದು ಅತ್ಯವಶ್ಯ. ಜನರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳಿವೆ ವಿನಃ ಬುಡಕಟ್ಟು ಅಭಿವೃದ್ಧಿ ನೀತಿ ಎಂದೇನೂ ಇಲ್ಲ. ಇಲ್ಲಿ ನೀತಿ ಬೇರೆ, ಈ ಕಾರ್ಯಕಲ್ಪದ ಉದ್ದೇಶಗಳನ್ನು ಈಡೇರಿಸಲು ಇರುವ ಚಟುವಟಿಕೆಗಳೇ ಕಾರ್ಯಕ್ರಮ. ಇಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಇನ್ನು ಆಧುನಿಕ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ಬುಡಕಟ್ಟುಗಳ ವಾಸಸ್ಥಾನಗಳೇ ಆಧುನಿಕ ಅಭಿವೃದ್ಧಿಗೆ ಆಕರಗಳಾಗಿವೆ. ಆದರೂ ಇಲ್ಲವೇ ಬೇರಾವುದೇ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಬರುತ್ತದೆ. ದೇಶದ ಅಭಿವೃದ್ಧಿ ಎನ್ನುವುದು ಅಮೃತ ಸೇನವಾಗುವುದಕ್ಕೆ ಪ್ರತಿಯಾಗಿ ವಿಷಪ್ರಾಶನವಾಗಿ ಬಿಟ್ಟಿದೆ. ಬುಡಕಟ್ಟುತನವನ್ನು ಇಲ್ಲ ಬುಡಕಟ್ಟು ಸಮುದಾಯದವರಿಗೆ ಇದರಿಂದಾಗುವ ದೌರ್ಜನ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ಕೈಗೊಳ್ಳಬೇಕಾಗಿದೆ. ಕೆಲವು ಬುಡಕಟ್ಟು ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ಸ್ ಎಂಬ ಪಟ್ಟಿಗೆ ಸೇರಿಸಲಾಗಿದೆ. ಅದನ್ನು ಮೊದಲು ತೆಗೆದು ಹಾಕಬೇಕಾಗಿದೆ. ಬುಡಕಟ್ಟು ಸಮುದಾಯದವರ ಅಕ್ಯುರೇಟ್ ಸೆನ್ಸಸ್ ಆಗುವುದು ಕೂಡ ಅತ್ಯಂತ ಅವಶ್ಯಕವಾಗಿದೆ. ಇನ್ನು ನಮ್ಮ ಪ್ರಪಂಚ ವಿಚಿಕ್ಕಿ ಏಕರೂಪದ ಜಗತ್ತನ್ನು ಕಟ್ಟುವ ಕೈಂಕರ್ಯದಲ್ಲಿ ತೊಡಗಿದೆ. ಜಾಗತೀಕರಣ ಪ್ರವಾಹದಲ್ಲಿ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಅನನ್ಯತೆ ಅಳಿಸಿ ಹೋಗಬಾರದು ಎಂಬುದು ಎಷ್ಟು ಮುಖ್ಯವೋ, ಅವುಗಳು ರಾಷ್ಟ್ರಪ್ರಭುತ್ವವನ್ನು ಒಪ್ಪಿಕೊಂಡುಗಳು ರಾಷ್ಟ್ರೀಯ ಪ್ರವಾಹದಲ್ಲಿ ಮುಳುಗಿ ಹೋಗಬೇಕು ಎಂಬುದು ಅಭಿವೃದ್ಧಿಯಲ್ಲ. ಅವುಗಳ ಅನನ್ಯತೆಯ ಒಡಲಲ್ಲೇ ಅವರು ತಂತ್ರವನ್ನು ಸಾಂಸ್ಕೃತಿಕ ಪ್ರತಿಕ್ರಿಯೆಗೆ ಒಳಪಡಿಸುವ ಅಗತ್ಯವಿದೆ. ಬುಡಕಟ್ಟು ಅಭಿವೃದ್ಧಿಯನ್ನು ಪರಿಭಾವಿಸಿಕೊಳ್ಳುವ ಎರಡನೆಯದು, ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಮಾತ್ರ ಸಾಂಸ್ಕೃತಿಕ ಘರ್ಷಣೆಗಳಿಗೆ ಪರಿಹಾರಗಳನ್ನು ರೂಪಿಸಿಕೊಳ್ಳಬಹುದಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ ಬುಡಕಟ್ಟು ಸಮುದಾಯಗಳ ಅಭಿವೃದ್ಧಿಗಾಗಿ ಇರುವ ಅಭಿವೃದ್ಧಿ ಯೋಜನೆಗಳು ಸರಿಯಾದ ಹೊಂದಿದ್ದು ಶಿಕ್ಷಣ ಎಲ್ಲರಿಗೂ ಎಟುಕುವಂತಹ ವ್ಯವಸ್ಥೆಯಾಗಬೇಕು ಎಂಬ ನಿಮ್ಮ ಕನಸು ಭವಿಷ್ಯ ಭಾರತದ ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹವ್ಯಾಸ ಕಾದಂಬರಿ ಓದುವುದು ಮತ್ತು ಹಾಡುವುದು. ಭಾರತದಲ್ಲಿ ಬಹು ಚರ್ಚೆಗೆ ಒಳಗಾಗುವ ಹಾಗೂ ಜನರ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೇರೆ ಯಾವುದೇ ಮಾಧ್ಯಮ ಬೀರಲು ಸಾಧ್ಯವಿಲ್ಲ. ನನ್ನ ಕನಸಿನ ಭಾರತದಲ್ಲಿ ಸಿನಿಮಾ ಆದರೆ ನಮ್ಮ ಕನ್ನಡ ಸಿನಿಮಾಗಳನ್ನೇ ನೋಡೋದಾದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಿಂದ ಇಂದಿನ ವರ್ಣರಂಜಿತ ಸಿನಿಮಾದಲ್ಲಿ ಬದಲಾವಣೆ ಕಂಡಿದೆ. ಹಿಂದೆಲ್ಲ ಸಿನಿಮಾ ಅಂದರೆ ಪೌರಾಣಿಕ ಕಥೆಗಳು, ಸಾಮಾಜಿಕ ನೀತಿಗಳು ಇರುತ್ತಿತ್ತು. ತಮ್ಮ ತಮ್ಮ ಊರಿಗೆ ವ್ಯವಸಾಯ ಮಾಡಿಕೊಂಡಿರೋಕೆ ವಾಪಸ್ ಬಂದುಬಿಟ್ಟಿದ್ರು. ಇಂತಹ ಬದಲಾವಣೆ ತರೋಕೆ ಸಿನಿಮಾದಲ್ಲಿ ಕಾಣಲು ಇಚ್ಛಿಸುತ್ತಾರೆ. ನನ್ನ ಕನಸಿನ ಭಾರತದಲ್ಲಿ ಎಲ್ಲ ಭಾಷೆಯ ಚಲನಚಿತ್ರಗಳು ತಮ್ಮ ತನವಚ್ಚಿನ ಚಲನಚಿತ್ರಗಳು ಜನರನ್ನು ರಂಜಿಸಬೇಕು ಎಂಬ ಉದ್ದೇಶದಿಂದ ಅಸಹಜ ಹಾಗೂ ಅತಿರೇಕದ ಅಂಶ ನೈಜತೆಯೇ ಇಲ್ಲದಂತಾಗಿದೆ. ಚಲನಚಿತ್ರ ಜಗತ್ತು ಕೇವಲ ಒಂದು ಉದ್ದಿಮೆಯಾಗದೆ ಅದೊಂದು ಕಲಾ ಚಲನಚಿತ್ರಗಳನ್ನೇ ಉಸಿರಾಗಿಸಿಕೊಂಡಿರುವ ನಮ್ಮ ದೇಶದ ಜನತೆಯ ಬದುಕನ್ನು ಹಸನುಗೊಳಿಸುವ ಹಾಗೂ ಹೊಸ ದಿಕ್ಕಿಗೆ ಕೊಂಡ ಕನ್ನಡತನವನ್ನು ತೆರೆಯ ಮೇಲೆ ತರಬೇಕು. ಅದು ಸಂಗೀತವಿರಬಹುದು, ನೃತ್ಯಗಳಿರಬಹುದು, ವಿವಿಧ ಸನ್ನಿವೇಶಗಳೇ ಇರಬಹುದು. ಇಲ್ಲೆಲ್ಲ ದೇಸಿತನ ಮೆರೆಯಬೇಕು. ಇಂದು ಬಹುದೊಡ್ಡ ಯುವಕರ ಪಡೆ ಸಿನಿಮಾ ಜಗತ್ತಿಗೆ ಮುನ್ನದಲ್ಲಿ ಮಾತ್ರ ತೇಲುತ್ತಿದ್ದು ಪ್ರೇಕ್ಷಕನಿಗೆ ಕ್ಷಣಿಕ ಉನ್ಮಾದವನ್ನು ಉಂಟು ಮಾಡಿ ಅವನ ಹೃದಯ ಮತ್ತು ಮನಸ್ಸಿಗೆ ಇಳಿಯಲಾಗದೆ ಪ್ರೇಕ್ಷಕನಿಂದ ದೂರವೇ ಉಳಿದು ಬಿಟ್ಟಿದೆ. ಸಿನಿಮಾದಲ್ಲಿ ಸಂಗೀತ ಬಹುಮುಖ್ಯವಾದದ್ದು. ಸಂಗೀತದಲ್ಲಿ ಮಗಳು ಇನ್ನೂ ಹೆಚ್ಚು ಹೆಚ್ಚು ಮೂಡಿ ಬರಬೇಕು. ಒಟ್ಟಾರೆ ನನ್ನ ಕನಸಿನ ಭಾರತದಲ್ಲಿ ಸಿನಿಮಾ ಅಂದರೆ ಅದು ದೇಸಿತನವನ್ನು ನೈಜತೆಯನ್ನು ಪ್ರತಿಬಿಂಬಿಸುವಂತಿರಬೇಕು ಹಾಗೂ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಗಳಿಗೆ ಹೆಚ್ಚಾಗಿ ಅವಕಾಶ ಸಿಗಲಿ ಹಾಗೂ ಸಾಹಿತ್ಯ ಪ್ರಧಾನ ಗೀತೆಗಳು ಹೆಚ್ಚಾಗಿ ನಿಮ್ಮ ಕನಸು ನನಸಾಗಲಿ. ಅನುಶ್ರೀ, ಈ ಬೆಳವಣಿಗೆ ಆಗುತ್ತಿರುವ ದೇಶ ಬೆಳವಣಿಗೆ ಆದ ದೇಶ ಆಗಿರಬೇಕು. ಎಷ್ಟೋ ದೇಶಗಳಲ್ಲಿ ಕೆಲವೊಂದು ಮಾದಕ ವಸ್ತುಗಳನ್ನು ಕಾನೂನಿನ ಮೂಲಕ ಸೇವಿಸಬಹುದು ಮತ್ತು ಬಳಸಬಹುದು. ನಮ್ಮ ದೇಶದಲ್ಲಿ